ಆದರೆ ತಾವೆಲ್ಲ ಮಳೆಯ ನಿರೀಕ್ಷೆ ಒಳಗಿದ್ದೀರಿ, ಇನ್ನೂ ನಾವು ನಿರೀಕ್ಷೆ ಮಾಡಿದಂಗ ಮಳೆ ಆಗಿಲ್ಲ, ಬಹುತೇಕ ಭಾಗಗಳಲ್ಲಿ ಇನ್ನೂ ಬಿತ್ತನೆ ಮಾಡೋದಕ್ಕೆ ಅನುಕೂಲ ಒದಗಿ ಬಂದಿಲ್ಲ, ಎಲ್ಲೋ ಕೆಲವು ಕಡೆ ಮಳೆಯಾಗಿದೆ, ಸುಮಾರು 20-22 ದಿವಸಗಳಿಂದ ಮಳೆ ಕಾಣೆಯಾಗಿದೆ. ನಾವು ನಿರೀಕ್ಷೆ ಮಾಡಿದ್ವಿ ಕಳೆದ ವಾರ ಆದರೂ ಕೂಡ ಒಳ್ಳೆ ಮಳೆಯಾಗಿ ನಮ್ಮ ಎಲ್ಲ ರೈತರ ಮುಖದೊಳಗ ಮಂದಹಾಸ ಮೂಡುತ್ತದ, ಎಲ್ಲರಿಗೂ ಆನಂದ ಆಗ್ತದ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಬಹುತೇಕ ಈಡೇರಿಲ್ಲ ಅನ್ನುವಂಥದ್ದೇ ಬಹಳ ಬೇಸರದ ಸಂಗತಿ. ಹಿಂಗಾಗಿ ಯಾವುದೇ ಹಬ್ಬ ಇರಲಿ, ಆ ಹಬ್ಬವನ್ನ ಆಚರಣೆ ಮಾಡುವಂತಹ ಒಂದು ಸಂದರ್ಭದೊಳಗ ಆ ಒಂದು ಕೊರಗಿತ್ತು ಅಂತಂದ್ರ ಯಾವ ಉಲ್ಲಾಸ ಆನಂದಗಳು ಇರುವುದಿಲ್ಲ. ಇದು ಬದುಕಿನ ಒಂದು ವೈರುಧ್ಯ ಅಂತಾನೆ ಹೇಳಬಹುದು. ಮತ್ತ ವಾತಾವರಣದೊಳಗ ಆಗ್ತಾ ಇರುವಂತಹ ಏರುಪೇರುಗಳಿಂದ ಇಂಥ ಬೆಳವಣಿಗೆಗಳು ನಾವು ನೋಡ್ತಾ ಇರೋದು ಬಹಳ ಸಾಮಾನ್ಯವಾಗಿ ಆಗಿಬಿಟ್ಟದ ಅನ್ನುವಂತಹ ಒಂದು ವಿಚಾರಕ ನಾವು ಅಂಟುಕೊಂಡು ಇರಬೇಕಾಗ್ತದೆ. ಈ ಸಲ ಹೌದಪ್ಪ, ಮಳೆ ಜಲ್ದಿ ಶುರುವಾಯಿತು, ಮತ್ತ ಮಾನ್ಸೂನ್ ಕೂಡ ಬಹಳ ಸರಿಯಾದ ಟೈಮಿಗೆ ಬಂತು, ಅದರ ಲಾಭ ನಮಗೆಲ್ಲ ಆಗ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ವಿ. ತಜ್ಞರು ಕೂಡ ಆ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರ ಯಾವಾಗ ಮಾನ್ಸೂನ್ ಪ್ರಗತಿ ಹೊಂದೋದಕ್ಕೆ ಶುರು ಮಾಡಿತು, ಕೇರಳ ತೀರಕ್ಕೆ ಬಂದ ನಂತರ ಅದರ ಚಲನೆ ಏನದ ಬಹಳ ನಿಧಾನ ಆಯಿತು ಅಂತ ಹೇಳಿ ಹೇಳ್ಬೋದು. ಇಲ್ಲಿ ತನಕ ದೇಶದೊಳಗೆ ಎಲ್ಲೆಲ್ಲಿ ವ್ಯಾಪನೆ ಆಗಬೇಕಾಗಿತ್ತು ಅಲ್ಲಿ ತನಕ ಇನ್ನೂ ಆಗಿಲ್ಲ ಅಂತ ಹೇಳಿ ಹೇಳ್ಬೋದು. ಆದ್ರೆ ಮಾನ್ಸೂನ್ ಪ್ರಗತಿಯ ಬಗ್ಗೆ ನಾವು ನೋಡುವುದಾಯ್ತಪ್ಪ ಅಂತಂದ್ರೆ ಈಗಾಗಲೇ ಗುಜರಾತ್ ರಾಜ್ಯವನ್ನ ಅದು ಪ್ರವೇಶ ಮಾಡಿದೆ, ಮತ್ತು ಗುಜರಾತ್ ಬಹುತೇಕ ಸಂಪೂರ್ಣ ಗುಜರಾತ್ ಅನ್ನ ಅದು ವ್ಯಾಪಿಸಿಕೊಂಡದ. ಸ್ವಲ್ಪ ಗುಜರಾತ್ ಅನ್ನ ಜಲ್ದಿ ಸಮಯದೊಳಗ ಅದು ಆವರಿಸಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಮಧ್ಯಪ್ರದೇಶದೊಳಗ ಇನ್ನೂ ಸ್ವಲ್ಪ ಭಾಗ ಆವರಿಸಿಕೊಳ್ಬೇಕಾಗಿದೆ. ಆಮೇಲೆ ಬಹುತೇಕ ಬಿಹಾರ್ ಅನ್ನ ಕೂಡ ಅದು ಆವರಿಸಿಕೊಂಡದ. ಅಂದ್ರೆ ಸ್ವಲ್ಪ ಭಾಗ ಭಾರತದ ವಾಯುವ್ಯ ಭಾಗ ಮತ್ತ ಮಧ್ಯದ ಭಾಗ ಉತ್ತರದ ಭಾಗ ಇವುಗಳನ್ನ ಬಿಟ್ಟರೆ ಬಹುತೇಕ ದೇಶವನ್ನ ಈ ಸಮಯದೊಳಗ ಮಾನ್ಸೂನ್ ಆವರಿಸಿಕೊಂಡದ ಅಂತ ಹೇಳಿ ಹೇಳಬಹುದು. ಮಧ್ಯಪ್ರದೇಶಕ್ಕೆ ಬಂದಿದ್ದು ಕೂಡ ತಡ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಿಹಾರಕ್ಕೆ ಬಂದಿದ್ದು ಕೂಡ ತಡ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನ ಅದರ ಚಲನೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಅನುಕೂಲಕರ ಅಂಶಗಳಿದ್ರೂ ಸಹಿತ ತಡ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳ್ತಾ ಇದ್ದಾರೆ. ಇದು ದೇಶದ ಬೇರೆ ಬೇರೆ ಭಾಗಗಳದಾಯಿತು. ಇನ್ನ ನಮ್ಮ ಭಾಗದೊಳಗೆ ನಾವು ವಿಚಾರ ಮಾಡುವಂತದ್ದು ಅಂತಂದ್ರೆ ನಮಗ ಈಗ ಸದ್ಯಕ್ಕೆ ಮಳೆ ಬೇಕು, ಅದಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ತಾವೆಲ್ಲ ಅನೇಕರು ನಮಗ ಕರೆ ಮಾಡಿ ಸಾಕಷ್ಟು ತಮ್ಮ ನೋವು ನಲಿವುಗಳನ್ನ ಹಂಚಿಕೊಳ್ತೀರಿ. ಇಂಥ ಒಂದು ಸಂದರ್ಭದೊಳಗೆ ಮಳೆ ಆಗಿಲ್ಲ ಅನ್ನುವಂತಹ ಮಾತೆ ಮೇಜರ್ ಆಗಿ ಕೇಳಿ ಬರುವಂತಹದ್ದು, ಯಾವಾಗ ಬರ್ತದ್ರಿ ಅನ್ನುವಂತಹ ಒಂದು ತಮ್ಮ ಪ್ರಶ್ನೆ ನಮ್ಮ ಮುಂದೆ ಇರುವಂತಹದ್ದು. ಆದ್ರೆ ವಿಜ್ಞಾನಿಗಳು ಹವಾಮುನ್ಸೂಚನೆ ಕೊಡ್ತಾರೆ, ಏನಾಗಬಹುದು ಅನ್ನುವಂತಹ ಒಂದು ತರ್ಕವನ್ನ ಅವರು ನಮ್ಮ ಮುಂದೆ ಇಡ್ತಾರೆ. ಅನೇಕ ಗಣಿತಗಳು ಇದರೊಳಗದಾವ, ಕೂಡಿಸಿ ಕಳೆದು ಭಾಗಿಸಿ ಗುಣಿಸಿ ಏನೇನೋ ಮಾಡಿ ಅವರು ನಮಗ ಇಂಥ ಒಂದು ಲೆಕ್ಕವನ್ನು ಕೊಡ್ತಾರ. ಇಲ್ಲ ಈ ದಿವಸ 60% ಮಳೆ ಆಗ್ತದ, 70% ಮಳೆ ಆಗ್ತದ ಅನ್ನುವಂಥ ಮಾತನ್ನ ನಮಗೆ ಹೇಳ್ತಾರೆ, ಅದನ್ನೇ ನಾವು ತಮಗೆ ಹೇಳ್ತೀವಿ. ಆದ್ರೆ ಆಕ್ಚುಯಲ್ ಆಗಿ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ, ಹೌದು ಈ ಹವಾಮುನ್ಸೂಚನೆ ಈ ರೀತಿ ಅದ, ಆದ್ರೆ ನಮ್ಮ ಪ್ರದೇಶಕ್ಕೆ ನಾವು ನಿರೀಕ್ಷೆ ಮಾಡಿದಂತಹ ಮಳೆ ಬಂತೋ ಇಲ್ಲೋ, ತಜ್ಞರು ಹೇಳಿದ ಪ್ರಕಾರ ಮಳೆ ಆಯ್ತೋ ಇಲ್ಲೋ, ಇದು ಫೈನಲ್ ಆಗಿ ನಮಗೆ ಬೇಕಾಗಿರುವಂತಹದ್ದು. ಅದೇ ಒಂದು ಅಂತಿಮವಾದಂತಹ ಲಕ್ಷ್ಯ ಏನದ ಅದು ನಮಗೆ ಇನ್ನೂ ಸಿಗ್ತಾ ಇಲ್ಲ. ಹವಾಮುನ್ಸೂಚನೆ ಒಂದು ವಿಜ್ಞಾನ, ಏನೇನು ಉಷ್ಣತೆ ಒತ್ತಡ ಗಾಳಿಯ ವೇಗ ಸಮುದ್ರದೊಳಗಿರುವಂತಹ ಉಷ್ಣತೆ ಗಾಳಿಯ ಬೀಸುವಂತಹ ಒಂದು ದಿಕ್ಕು, ಹಿಂಗ ನೂರಾರು ಅಂಶಗಳ ಮೇಲೆ ಹವಾಮುನ್ಸೂಚನೆಯನ್ನ ಲೆಕ್ಕ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಅಂತಹ ಒಂದು ವಿಜ್ಞಾನ ಕೆಲವೊಮ್ಮೆ ಸರಿಯಾಗ್ತದ, ಆದ್ರೆ ಇತ್ತೀಚಿನ ದಿವಸದೊಳಗೆ ಏನಾಗ್ಯದ, ಈ ವಾತಾವರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ವಿಶೇಷವಾಗಿ ದುಷ್ಪರಿಣಾಮ ಬೀರುವಂತಹ ಅಂಶಗಳು ಇವತ್ತ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಅದಾವ. ಅದಕ್ಕಾಗಿ ನಾವು ಏನು ನಿರೀಕ್ಷೆ ಮಾಡಿರ್ತೀವಿ ಅದರೊಳಗೆ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಬಹಳ ಇರ್ತಾವ, ಅದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಇಂತಹ ಎಲ್ಲಾ ಸಂದರ್ಭಗಳಿಗೆ ತಯಾರಾಗಿ ಇರಬೇಕು ಅನ್ನುವಂತಹ ಒಂದು ಮಹತ್ತರವಾದಂತಹ ಒಂದು ಪಾಠ ಇಲ್ಲದ. ನಾವು ನೋಡ್ತಾ ಇದ್ದೀವಿ ಕಳೆದ ಅನೇಕ ವರ್ಷಗಳಲ್ಲಿ ಯಾವಾಗ ನಮ್ಮಲ್ಲಿ ಮಾನ್ಸೂನ್ ಜಲ್ದಿ ಬರ್ತದ ಆ ಸಮಯದೊಳಗ ಬಹುತೇಕ ಜಲ್ದಿ ಬಂದು ಹೋಗಿಬಿಡ್ತದ, ಸುಮಾರು ದಿವಸಗಳವರೆಗೆ ಮಳೆ ಬರಲಾರದೇ ಇರುವುದನ್ನ ನಾವು ನೋಡಿವಿ, ವಿಶೇಷವಾಗಿ ಜೂನ್ ತಿಂಗಳಲ್ಲಿ. ಇದನ್ನ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ, ಇತಿಹಾಸ ತೆಗೆದು ನೋಡಿದ್ರೆ ಗೊತ್ತಾಗ್ತದ, ಬಹುತೇಕ ನಮ್ಮಲ್ಲಿ ಇಲ್ಲ ಜಲ್ದಿ ಬಂದದ ಈ ಸಲ ಮಾನ್ಸೂನ್ ಅಂತಂದಾಗ ಅನೇಕ ದಿನಗಳವರೆಗೆ ಮಳೆ ಇರಲಾರದೆ ಇರುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡಿದ್ವಿ. ಅದೇ ಒಂದು ಸನ್ನಿವೇಶ ಇವತ್ತಿನ ದಿವಸ ಕೂಡ ನಾವು ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ನಮ್ಮ ಅನುಭವ ಏನದಪ್ಪ ಅಂತಂದ್ರೆ, ಮೇ ತಿಂಗಳಲ್ಲಿ ಅಂತಂದ್ರೆ ಯಾವಾಗ ಮುಂಗಾರು ಪೂರ್ವ ಮಳೆಗಳು ಹೆಚ್ಚಿನ ಪ್ರಮಾಣದೊಳಗೆ ಆಗ್ತವ. ಅಂಥ ಒಂದು ಪ್ರಮಾಣದೊಳಗೆ ಏನಾಗ್ತದಪ್ಪ ಅಂತಂದ್ರೆ ವಾತಾವರಣದೊಳಗಿರುವಂತಹ ಎಲ್ಲ ಒತ್ತಡ ಏನಾಗಿ ಬಿಡತೈತಪ್ಪ ಅಂತಂದ್ರೆ ಸಮ ಆಗಿಬಿಡತೈತಿ. ವಾತಾವರಣದ ಒತ್ತಡ ಇಲ್ಲಿ ಕ್ರಿಯೇಟ್ ಆಗಂಗಿಲ್ಲ. ಹಿಂಗಾಗಿ ಇಲ್ಲಿ ಮಳೆ ಮೋಡಗಳು ಬರುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗ್ತಾವ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ಮಾಡಬಹುದಾಗ್ಯದ. ಅಂಥ ಒಂದು ಸಂದರ್ಭ ಇದ್ದಾಗ ಈ ಮುಂಗಾರು ಮಳೆ ಏನಿರ್ತದ ಅದೊಂದು ಸ್ವಲ್ಪ ಅದಕ್ಕೆ ಹಿನ್ನಡೆ ಆಗ್ತದ ಅಂತ ಹೇಳಿ ಹೇಳಬಹುದು. ಮಳೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರದ ಕುರಿತು ನಾವು ಅನೇಕ ಕಾರಣಗಳನ್ನು ಕೊಡಬಹುದು. ಆದರೆ ಮುಖ್ಯವಾಗಿ ನಾವು ಏನೇ ವಿಚಾರ ಮಾಡಿದರೂ ಸಹಿತ ನಮ್ಮಲ್ಲಿ ಮಳೆ ಯಾಕೆ ಆಗ್ತಾ ಇಲ್ಲ ಅಂಥೇಳಿ ಅನ್ನುವಂಥ ಒಂದು ವಿಚಾರ ಇದ್ದೇ ಇರ್ತದೆ. ಹೀಗಾಗಿ ಒಂದು ಗಾದೆ ಮಾತದ ಹಲ್ಲು ನೋವಿಗೆ ವೇದಾಂತ ಪರಿಹಾರ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಹಲ್ಲು ನೋವದ ಅದಕ್ಕೆ ನಾವು ಔಷಧಿಯನ್ನು ಕೊಡಬೇಕು. ಹಲ್ಲು ನೋವಿಗೆ ನಾವು ಸಮಾಧಾನದ ಮಾತುಗಳನ್ನು ಹೇಳ್ಕೋತ ಕೂತ್ರ ಆಗುವುದಿಲ್ಲ. ಅಂತಹ ಒಂದು ಸನ್ನಿವೇಶ ನಾವು ಈಗ ಎದುರಿಸ್ತಾ ಇದ್ದೀವಿ ಅಂತ ಹೇಳಬಹುದು. ನಾವು ಏನೇ ವಿಚಾರ ಮಾಡಬಹುದು, ಏನೇ ಪ್ಲಾನ್ ಮಾಡಬಹುದು, ಏನೇ ಅನುಷ್ಠಾನಕ್ಕೆ ತರುವಂತಹ ಒಂದು ಕೆಲಸವನ್ನ ಮಾಡಬಹುದು, ಅಲ್ಲಿ ನಮಗೆ ಪ್ರಕೃತಿಯ ಒಂದು ಸಹಜವಾದಂತಹ ಸಪೋರ್ಟ್ ಸಹಾಯ ಬೇಕಾಗ್ತದ. ಅಂತಹ ಒಂದು ಸಹಕಾರ ಪ್ರಕೃತಿ ನಮಗೆ ಈ ಸಂದರ್ಭದೊಳಗೆ ಕೊಡ್ತಾ ಇಲ್ಲ. ಅದರ ಅರ್ಥ ಏನು ಅಂತಂದ್ರೆ ನಾವು ಪ್ರಕೃತಿ ಜೊತೆಗೆ ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥದ್ದು. ಅದರ ಆರೋಗ್ಯವನ್ನ ನಾವು ಕೆಡಿಸ್ತಾ ಇದ್ದೀವಿ. ಈಗಾಗಲೇ ಬಹಳಷ್ಟು ಹದಗೆಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕೆಲವು ದಿನಗಳ ಹಿಂದೆ ಒಂದು ಅಧ್ಯಯನ ಬಂತು. ಏನಪ್ಪ ಅಂತಂದ್ರೆ ಈ ಪರಿಸರ ಮಾಲಿನ್ಯದಿಂದ ಅನೇಕ ರೋಗಗಳು ಉತ್ಪನ್ನ ಆಗ್ತಾ ಇದ್ದಾವೆ, ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ, ಮತ್ತೆ ಹಳೆ ರೋಗಗಳು ಉಲ್ಬಣ ಆಗ್ತಾ ಇದ್ದಾವ ಅನ್ನುವಂತಹ ಮಾತು ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅನೇಕ ಸಮೀಕ್ಷೆಗಳು ಈ ನಿಟ್ಟಿನೊಳಗೆ ಆಗಿವೆ. ಪರಿಸರ ಮಾಲಿನ್ಯದಿಂದ ಏನೇನು ತೊಂದರೆಗಳಾಗ್ತಾವ, ಮನುಷ್ಯರ ಮೇಲೆ ಏನು ತೊಂದರೆಗಳಾಗ್ತಾವ, ಮತ್ತು ಪರಿಸರದ ಜೀವಿಗಳ ಮೇಲೆ ಏನು ತೊಂದರೆ ಆಗ್ತದೆ, ಇಲ್ಲಿನ ಬದುಕಿನ ಮೇಲೆ ಏನೇನು ದುಷ್ಪರಿಣಾಮಗಳು ಆಗ್ತಾವ ಅನ್ನುವಂಥದ್ದು. ಇತ್ತೀಚಿನ ಒಂದು ಸಮೀಕ್ಷೆಯ ಪ್ರಕಾರ ಏನು ಹೇಳ್ತಾ ಇದ್ದಾರೆ ತಜ್ಞರು ಅಂತಂದ್ರೆ ಮನುಷ್ಯನ ಆಯುಷ್ಯ ಸುಮಾರು ಸರಾಸರಿಯಾಗಿ 7.5 ವರ್ಷದಷ್ಟು ಕಡಿಮೆ ಆಗ್ತಾ ಇದೆ, ವಿಶೇಷವಾಗಿ ಉತ್ತರ ಭಾರತದೊಳಗೆ ಅನ್ನುವಂತಹ ಮಾತು ನಮ್ಮೆಲ್ಲರಿಗೆ ದಿಗ್ಭ್ರಮೆ ಮೂಡಿಸುವಂತದ್ದು. ಯಾಕಂತಂದ್ರೆ ಕಲುಷಿತವಾದಂತಹ ಗಾಳಿಯನ್ನು ಉಸಿರಾಟ ಮಾಡೋದ್ರಿಂದ ಅದರ ಮೇಲೆ ಸಹಜವಾಗಿ ಆಯುಷ್ಯ ಕಡಿಮೆ ಆಗುವಂತಹ ಒಂದು ವಿಚಾರವನ್ನ ನಾವು ಮಾಡಬಹುದು. ಉತ್ತರ ಭಾರತದೊಳಗೆ ವಿಶೇಷವಾಗಿ ಬಹಳಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ. ಅನೇಕ ನಗರಗಳು, ವಿಶೇಷವಾಗಿ ನಮ್ಮ ದಿಲ್ಲಿ ನಗರದೇ ಹೇಳಬೇಕು ಅಂತಂದ್ರೆ ಇಡೀ ಜಗತ್ತಿನೊಳಗೆ ದೊಡ್ಡ ಕಲುಷಿತ ನಗರ ಅಂಥೇಳಿ ಅದಕ್ಕೆ ಹೆಸರಿದೆ. ಇಂಥ ಒಂದು ವಾತಾವರಣದೊಳಗೆ ನಾವು ಬದುಕುವಂತಹ ಒಂದು ಪರಿಸ್ಥಿತಿಯನ್ನ ಇವತ್ತು ತಂದುಕೊಂಡಿದ್ದೀವಿ. ಅದಕ್ಕೆ ದಿಲ್ಲಿ ಒಳಗೆ ಬದುಕುವಂತವರ ಆಯುಷ್ಯ 10 ವರ್ಷದಷ್ಟು ಕಡಿಮೆ ಆಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳಿದ್ರೆ ಉಳಿದ ಕಡೆ ಉತ್ತರ ಭಾರತದೊಳಗೆ ಪರಿಸರ ಮಾಲಿನ್ಯದಿಂದಾಗಿ 7.5 ವರ್ಷದಷ್ಟು ಆಯುಷ್ಯ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದು ನಮಗೆಲ್ಲ ಎಚ್ಚರಿಕೆಯ ಕರೆಗಂಟೆ ಆಗಬೇಕು. ಇಂಥ ಅಧ್ಯಯನಗಳೇನಿರ್ತಾವ ಇವು ನಿಜವಾಗಿ ಒಂದು ದಿಕ್ಕನ್ನ ನಮಗೆ ತೋರಿಸ್ತಾವ. ನಾವು ಯಾವ ರೀತಿ ನಮ್ಮ ಬದುಕನ್ನ ಬದಲಾವಣೆ ಮಾಡಿಕೊಳ್ಬೇಕು, ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇವತ್ತಿನ ದಿವಸ ಅದ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಯೋಜನೆ, ದೊಡ್ಡ ಯೋಜನೆ ಇದೆ ಸರ್ಕಾರದ್ದು. ಸುಮಾರು ದಶಕಗಳ ಹಿಂದೆ ಇದರ ಬಗ್ಗೆ ಯೋಚನೆ ಮಾಡಿದ್ರು. ಅದನ್ನ ನದಿಗಳ ಜೋಡಣೆ ಅನ್ನುವಂತಹ ಒಂದು ಮಾತು, ನೀರಿನ ಪೂರೈಕೆ ಮಾಡುವುದಕ್ಕೆ, ನೀರು ಕಡಿಮೆ ಬೀಳಬಾರದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನದಿಗಳನ್ನು ಕೂಡಿಸಿದ್ರೆ ಅದರಿಂದ ನಮಗೆ ಯಾವಾಗಲೂ ನೀರು ಸಿಗುತ್ತದೆ ಅನ್ನುವಂತಹ ಮಾತು ಸರಿಯಾದಂತಹ ಒಂದು ಮಾತು. ಅದರಿಂದ ಸಾಕಷ್ಟು ಉಪಯೋಗಗಳು ಅದಾವ. ನದಿಗಳನ್ನು ಜೋಡಿಸೋದ್ರಿಂದ ನಮಗೆ ಸಕಾಲಕ್ಕೆ ನೀರು ಸಿಗ್ತದೆ. ಅದಕ್ಕೆ ಕುಡಿಯುವುದಕ್ಕಾಗಿರ್ಬೋದು, ಕೃಷಿಗಾಗಿರ್ಬೋದು, ಉದ್ಯಮಕ್ಕಾಗಿರ್ಬೋದು, ಎಲ್ಲ ಬಳಕೆಗಳಿಗೆ ನದಿಗಳ ಜೋಡಣೆ ಒಂದು ದೊಡ್ಡ ಪರಿಹಾರ ಅಂತಾನೆ ಹೇಳಬಹುದು. ಆದರೆ ಇಲ್ಲಿ ಬರೇ ನಾವಷ್ಟೇ ವಿಚಾರ ಮಾಡಿದ್ರೆ ನಡೆಯಂಗಿಲ್ಲ, ಪರಿಸರದ ವಿಚಾರ ಕೂಡ ನಾವು ಮಾಡಬೇಕಾಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ನದಿಗಳ ಜೋಡಣೆಯಿಂದ ಪ್ರತಿಕೂಲವಾದಂತಹ ಒಂದು ಪರಿಣಾಮಗಳು ಕೂಡ ಬೀರಬಹುದು ಅನ್ನುವಂತಹ ಮಾತನ್ನ ಕೆಲವು ಸಂದರ್ಭದೊಳಗೆ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಪ್ರಮಾಣದ ಪ್ರತಿಕೂಲತೆಗಳು ಆಗ್ತಾವ ಅನ್ನೋದ್ರ ಬಗ್ಗೆ ಇನ್ನೂ ಹೇಳುವುದು ಕಷ್ಟ. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳಾಗ್ತಾವ ಅನ್ನುವಂಥದ್ದು ಹೇಳಕ ಆಗಂಗಿಲ್ಲ ಅನ್ನುವಂಥ ಮಾತನ್ನ ಅವರು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಮುಂದ ಆಗುವಂತಹ ಪರಿಣಾಮಗಳು ದೊಡ್ಡದಾಗಬಹುದು, ಅಥವಾ ಸಣ್ಣ ಪ್ರಮಾಣದೊಳಗಾಗಬಹುದು, ಅಥವಾ ನಾವು ವಿಚಾರ ಮಾಡದೇ ಇರುವಂತಹ ನಿಟ್ಟಿನೊಳಗೂ ಕೂಡ ಆಗಬಹುದು. ಅವುಗಳನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಈಗ ಸಾಧ್ಯ ಇಲ್ಲ. ಆದರೆ ಅದರ ಬಗ್ಗೆ ನಾವು ವಿಚಾರ ಮಾಡಬಹುದು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಪರಿಸರದ ಒಂದು ವ್ಯವಸ್ಥೆ ಏನದ, ಆ ವ್ಯವಸ್ಥೆ ಆಯಾ ಒಂದು ಇಕೋಸಿಸ್ಟಮ್ ಅಂತ ನಾವು ಕರಿತೀವಿ. ಪರಿಸರದ ಸಿಸ್ಟಮ್ಸ್ ಏನದಾವ, ಆ ಸಿಸ್ಟಮ್ಗೆ ಹೊಂದಾಣಿಕೆಯಾಗಿ ಹೋಗುವಂಥದ್ದು, ಆ ಸಹಜ ಪರಿಸರದೊಳಗೆ ಎಲ್ಲಾ ಜೀವಿಗಳು ಬದುಕು ನಡೆಸ್ತಾ ಇರ್ತಾವ. ಒಂದ್ ವೇಳೆ ಅಂತಹ ಒಂದು ಪರಿಸರವನ್ನ ನಾವು ಬದಲಾವಣೆ ಮಾಡಿದೀವಿ ಅಂತಂದ್ರ ಅದಕ್ಕೆ ಹೊಂದಾಣಿಕೆಯಾಗುವುದಕ್ಕ ನೂರಾರು ವರ್ಷಗಳೇ ಬೇಕಾಗ್ತಾವ, ಸಾವಿರಾರು ವರ್ಷಗಳು ಬೇಕು. ತನ್ನಷ್ಟಕ್ಕೆ ತಾನೇ ಅದು ಪ್ರಕೃತಿ ಸಹಜವಾಗಿ ರೂಪಾಂತರ ಹೊಂತಾ ಇತ್ತು ಅಂತಂದ್ರ ಅದಕ್ಕೆ ನಿರ್ಧಾರಿತವಾದಂತಹ ಒಂದು ವೇಗ ಇರ್ತದ. ಆ ವೇಗಕ್ಕೆ ಹೊಂದಿಕೊಂಡು ಎಲ್ಲಾ ಜೀವಿಗಳು ತಮ್ಮ ವಿಕಾಸವನ್ನು ಮಾಡಿಕೊಳ್ತಾವ, ಆ ಪರಿಸರಕ್ಕೆ ಹೊಂದಿಕೊಂಡು ಇರುವಂತಹ ಒಂದು ಕೆಲಸವನ್ನ ಮಾಡ್ತಾವ. ಆದ್ರ ಸಡನ್ ಆಗಿ ಮನುಷ್ಯ ಮಾಡುವಂತಹ ಬದಲಾವಣೆಗಳೇನದಾವ ಅವು ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡುವಂತಹ ಸಂದರ್ಭಗಳು ಕೂಡ ಇಲ್ಲದೆ ಇಲ್ಲ ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ನಾವು ಯಾವುದೇ ಒಂದು ಬದಲಾವಣೆಯನ್ನ ತರಬೇಕಂದ್ರೂ ಸಹಿತ ಅದರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ಮುಂದುವರಿಯುವಂತಹ ಮತ್ತು ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳುವುದರ ಕಡೆ ಲಕ್ಷ್ಯ ವಹಿಸಬೇಕು. ತಜ್ಞರು ಕೂಡ ಇದನ್ನೇ ಹೇಳುತ್ತಾರೆ. ನಾವು ಈ ಒಂದು ಯೋಜನೆಯ ಸಾಧಕ ಬಾಧಕಗಳನ್ನು ಬಹಳ ಕೂಲಂಕಷವಾಗಿ ವಿಚಾರ ಮಾಡಬೇಕು, ಬಹಳ ಮುಂದಾಲೋಚನೆಯನ್ನ ಇಟ್ಟುಕೊಂಡು ವಿಚಾರ ಮಾಡಬೇಕು, ಅದರ ನಂತರ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಂಡು ಮುಂದುವರಿಬೇಕು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಏನೇ ಆಗಲಿ ನಮಗೆ ಬೇಕಾದಂತಹ ನೀರನ್ನು ನಾವು ಸಂಗ್ರಹ ಮಾಡೋದ್ರ ಕಡೆ ಲಕ್ಷ್ಯ ವಹಿಸುವುದಂತೂ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಅದು ಮಳೆಯ ರೂಪದೊಳಗಿರಬಹುದು, ನದಿಗಳ ರೂಪದೊಳಗಿರಬಹುದು, ಹಳ್ಳಗಳ ರೂಪದೊಳಗಿರಬಹುದು, ಕೆರೆಗಳ ರೂಪದೊಳಗಿರಬಹುದು, ಯಾವುದೇ ರೂಪದೊಳಗಿರಲಿ ನೀರನ್ನು ನಾವು ಸಂಗ್ರಹ ಮಾಡಿ ಸಂರಕ್ಷಣೆ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಆತ್ಮೀಯರೇ, ಈ ವಾರ ನಾವು ಎರಡು ಮುಖ್ಯವಾದಂತಹ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಜುಲೈ 1ನೇ ತಾರೀಕು ರಾಷ್ಟೀಯ ಕೃಷಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ, ಮತ್ತು ಅದೇ ದಿನ ಅಂತಾರಾಷ್ಟೀಯ ಹಣ್ಣಿನ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮ ನಿಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯದ ಮೇಘ ಸಂದೇಶದ ಬಗ್ಗೆ. ಮೇಘ ಸಂದೇಶ ತಮಗೆಲ್ಲ ಗೊತ್ತಿರುವಂಗೆ ಸುಮಾರು 14 ವರ್ಷಗಳಿಂದ ತಾವು ಕೇಳ್ತಾ ಇದ್ದೀರಿ. ಅಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಪ್ರಯಾಣವನ್ನ ನಾವು ಮಾಡಿವಿ ಇಬ್ರು ಕೂಡಿ, ಆಕಾಶವಾಣಿ ಮತ್ತು ತಾವೆಲ್ಲ ರೈತರು ಕೂಡಿಕೊಂಡು ಈ ಒಂದು ಪ್ರಯಾಣವನ್ನ ಮಾಡ್ತಾ ಇದ್ದೀವಿ. ಕಳೆದ 14 ವರ್ಷಗಳಿಂದ ಸಾಕಷ್ಟು ಬದಲಾವಣೆಗಳು ಆಗ್ಯಾವ, ಅದು ತಾವು ಕೂಡ ಅನುಭವಿಸಿದ್ದೀರಿ, ಮತ್ತು ತಮ್ಮ ಕೃಷಿ ಪದ್ಧತಿಯೊಳಗೂ ಕೂಡ ಬದಲಾವಣೆಗಳು ಆಗ್ಯಾವ. ನಾವು ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹದ್ದು. ಈಗ ಈ ವಿಚಾರವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರು ಮೇಘ ಸಂದೇಶದ ಮಹತ್ವದ ಕುರಿತು ಸಂಶೋಧನೆಯನ್ನ ಮಾಡುವಂತಹ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದಾರೆ. ಅಂದ್ರೆ ಅಧ್ಯಯನಕ್ಕಾಗಿ ಅವರು ಮೇಘ ಸಂದೇಶ ಯಾವ ರೀತಿ ಜನರ ಮೇಲೆ, ವಿಶೇಷವಾಗಿ ನಮ್ಮ ರೈತರ ಮೇಲೆ ಪರಿಣಾಮ ಬೀರಿದೆ, ಅವರು ಯಾವ ರೀತಿ ಮೇಘ ಸಂದೇಶದ ಮಾಹಿತಿಯನ್ನ, ಹವಾಮುನ್ಸೂಚನೆಯನ್ನ ತಮ್ಮ ಕೃಷಿ ಒಳಗ ಬಳಸಿಕೊಳ್ತಾ ಇದ್ದಾರೆ, ಅದರಿಂದ ಏನು ಲಾಭ ಆಗಿದೆ, ಮತ್ತೆ ಕೃಷಿ ಒಳಗ ಅಷ್ಟೇ ಅಲ್ಲ ಯಾವ್ಯಾವ ನಿಟ್ಟಿನೊಳಗ ಮೇಘ ಸಂದೇಶ ತಮಗ ಉಪಯೋಗ ಆಗಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ನಮಗ ನಿಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳಬಹುದು. ಒಂದು ವಿಶ್ವವಿದ್ಯಾಲಯ ಆಕಾಶವಾಣಿಯ ಇಂಥ ಒಂದು ಕಾರ್ಯಕ್ರಮದ ಬಗ್ಗೆ ಆಸ್ತಿ ತೋರಿಸಿ ಅದನ್ನ ಅಧ್ಯಯನಕ್ಕೆ ಒಳಪಡಿಸಿರುವುದು ಖುಷಿ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಇದಕ್ಕಾಗಿ ನಾನು ತಮ್ಮನ್ನ ಅಭಿನಂದಿಸ್ತೀನಿ. ಯಾಕಪ್ಪ ಅಂತಂದ್ರೆ ತಮ್ಮ ಸಹಕಾರದಿಂದ ನಾವು ಇಲ್ಲಿ ತನಕ ಬಂದಿವಿ. ಈ ಒಂದು ಸಂಶೋಧನೆಯ ಸಂದರ್ಭದೊಳಗ ವಿದ್ಯಾರ್ಥಿಗಳು ತಮಗ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳ ರೈತರನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ನಮ್ಮ ವಿನಂತಿ ಏನು ಅಂತಂದ್ರೆ, ಮೇಘ ಸಂದೇಶದ ಬಗ್ಗೆ ಏನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅವರು ತಮ್ಮನ್ನ ಮಾತಾಡಿಸಬಹುದು, ತಮ್ಮ ಹೊಲಕ್ಕೆ ಭೆಟ್ಟಿ ಕೊಟ್ಟು ತಮ್ಮ ವಿಚಾರಗಳನ್ನ ಕೇಳಬಹುದು. ಅದಕ್ಕಾಗಿ ತಾವು ದಯವಿಟ್ಟು ಅವರಿಗೆ ಸಹಕಾರ ನೀಡಿ ಸಂಪೂರ್ಣವಾದಂತಹ ಒಂದು ಮಾಹಿತಿ, ತಮ್ಮ ಅನುಭವ ಏನದ ಅದನ್ನ ಅವರ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಈ ಒಂದು ಸಹಕಾರದಿಂದ ಒಂದು ಗಟ್ಟಿಯಾದಂತಹ ಒಂದು ಸಂಶೋಧನಾ ಕಾರ್ಯ ಆಗ್ತದೆ. ಮುಂದೆ ಬರುವಂತಹ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಮತ್ತೆ ಬೆಳೆಸಬಹುದು, ಮತ್ತೆ ಯಾವ ರೀತಿಯಾದಂತಹ ಒಂದು ಆಯಾಮಗಳ ಮೇಲೆ ಇದರ ಒಂದು ಉಪಯೋಗವನ್ನು ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಪೀಠಿಕೆ ವೇದಿಕೆ ತಯಾರಾಗ್ತದೆ. ಅದಕ್ಕಾಗಿ ನಮ್ಮ ಒಂದು ವಿನಂತಿ ಇಷ್ಟೇ, ವಿದ್ಯಾರ್ಥಿಗಳು ತಮ್ಮನ್ನ ಸಂಪರ್ಕ ಮಾಡಿದಾಗ ಅವರ ಜೊತೆಗೆ ಅವರಿಗೆ ಬೇಕಾದಂತಹ ಒಂದು ಮಾಹಿತಿ, ತಮ್ಮ ಕೃಷಿ ಮಾಹಿತಿಯನ್ನ ಅವರು ಕೇಳಬಹುದು, ಮೇಘ ಸಂದೇಶದ ಮಾಹಿತಿಯನ್ನ ಅವರು ಕೇಳಬಹುದು, ಇದರ ಬಗ್ಗೆ ನಿಮ್ಮದೇ ಆದಂತಹ ಅನುಭವಗಳನ್ನ ಅವರ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಈಗ ಆರಿದ್ರ ಮಳೆಯ ಅವಧಿ ನಡೆದ ಜೂನ್ 27ನೇ ತಾರೀಕು ಆರಿದ್ರ ಮಳೆಯ ಪ್ರವೇಶ ಆಗಿತ್ತು. ಇದರ ಅವಧಿ ಜುಲೈ 5ರ ತನಕನೂ ಇರುತ್ತದೆ. ಈ ಸಲ ಆರಿದ್ರ ಮಳೆ ಮಧ್ಯಮ ವೃಷ್ಟಿಯನ್ನ ಸುರಿಸ್ತದ ಅನ್ನುವಂತಹ ಮಾತು ಇತ್ತು. ಕೆಲವು ಕಡೆ ಹದ ಮಳೆ ಆಗ್ತದ, ಮಾನ್ಸೂನ್ ಮಾರುತಗಳು ಚುರುಕಾಗಿರ್ತಾವ ಅನ್ನುವಂತಹ ಮಾತದ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಅಲ್ಲದೆ ಕೇರಳಗಳಲ್ಲಿ ಹೆಚ್ಚಿನ ಮಳೆಯನ್ನ ನಾವು ನೋಡಬಹುದು ಅನ್ನುವಂತಹ ಮಾತನ್ನ ಆರಿದ್ರ ಮಳೆಯ ಸಂದರ್ಭದೊಳಗ ಹೇಳಲಾಗಿತ್ತು. ಜೂನ್ 29 30 ಜುಲೈ 1 2 4 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಮಾತದ. ಈಗಾಗಲೇ ಕೆಲವು ದಿವಸಗಳು ಹೋಗ್ಯಾವ ಜೂನ್ ತಿಂಗಳಲ್ಲಿ, ಇನ್ನ ಉಳಿದಂತಹ ಅವಧಿಯೊಳಗೆ ಆರಿದ್ರ ಮಳೆಯಿಂದ ನಾವು ಏನು ಪಡಿಬಹುದು ಅನ್ನೋದನ್ನ ನಿರೀಕ್ಷೆ ಮಾಡೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಜೂನ್ 29 ಬರುವ ಮಂಗಳವಾರ ಜುಲೈ 5 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣವನ್ನ ನಾವು ಬರುವ ವಾರ ನೋಡಬಹುದು. ಹಗುರವಾದಂತಹ ಮಳೆ ಈ ಸಂದರ್ಭದೊಳಗೆ ಆಗುವಂತಹ ಸಾಧ್ಯತೆಗಳದಾವ. ಅದರ ಜೊತೆಗೆ ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ, ಹಿಂಗ ತರಹೇವಾರಿ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದ. ಹಗುರವಾದಂತಹ ಮಳೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿಕೊಂಡು ಕೆಲವು ದಿನಗಳಲ್ಲಿ ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಅದಾವ ಅಂತೇಳಿ ತಿಳಿಸ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಎಲ್ಲೋ ಕೆಲವು ಕಡೆ ಗುಡುಗು ಮಿಂಚು ಸಹಿತ ಇರಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 29 ಮತ್ತು ಶನಿವಾರ ಜುಲೈ 2 ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 30, ಶುಕ್ರವಾರ 1 75, ರವಿವಾರ 3, ಸೋಮವಾರ 4 ಮತ್ತು ಮಂಗಳವಾರ 5, ಈ 3 ದಿವಸ ಶೇಕಡ 85% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ವಾರಪೂರ್ತಿ ದಿನಾಲು ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು ಮಳೆಯ ಪ್ರಮಾಣ ಕಲಬುರಗಿ ಜಿಲ್ಲೆ ಒಳಗೆ 11 mm ಆಗಬಹುದು ಅಂತೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 29 ಮಳೆಯ ಸಾಧ್ಯತೆಗಳು 70, ಗುರುವಾರ 30 ಮತ್ತು ಶನಿವಾರ 2 75, ಶುಕ್ರವಾರ 1 80, ರವಿವಾರ 3, ಸೋಮವಾರ 4, ಮಂಗಳವಾರ 5, ಈ 3 ದಿವಸ ಶೇಕಡ 85% ಅನ್ನುವಂತಹ ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು. ಒಟ್ಟು ಮಳೆಯ ಪ್ರಮಾಣ ಬೀದರ್ ಜಿಲ್ಲೆ ಒಳಗ 12.5 mm ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 29 ಮತ್ತು ಗುರುವಾರ 30, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 70%, ಶುಕ್ರವಾರ ಜುಲೈ 1 65, ಶನಿವಾರ 2 55, ರವಿವಾರ 3 75, ಸೋಮವಾರ 4 ಮತ್ತು ಮಂಗಳವಾರ 5, ಈ 2 ದಿವಸ ಶೇಕಡ 80% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಒಟ್ಟು 30 mm ರಾಯಚೂರು ಜಿಲ್ಲೆ ಒಳಗ ಮಳೆ ಆಗಬಹುದು ಅನ್ನುವಂತಹ ಸುದ್ದಿಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 29, ಶುಕ್ರವಾರ ಜುಲೈ 1 ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 30, ರವಿವಾರ 3, ಸೋಮವಾರ 4, ಮಂಗಳವಾರ 5, ಈ 4 ದಿವಸ ಶೇಕಡ 85, ಶನಿವಾರ 2 75% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು. ಒಟ್ಟು ಒಂದು ವಾರದ ಅವಧಿಯೊಳಗ ವಿಜಯಪುರ ಜಿಲ್ಲೆ ಒಳಗ 20 mm ಮಳೆ ಬರಬಹುದು ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 29, ಗುರುವಾರ 30, ಶುಕ್ರವಾರ ಜುಲೈ 1, ರವಿವಾರ 3, ಸೋಮವಾರ 4, ಮಂಗಳವಾರ 5, ಈ ದಿನಗಳಂದು ಮಳೆಯಾಗುವ ಸಾಧ್ಯತೆಗಳು ಶೇಕಡ 85%, ಶನಿವಾರ 2 80% ಅನ್ನುವಂತಹ ಸೂಚನೆಯಾದ. ಕೊಪ್ಪಳ ಜಿಲ್ಲೆ ಒಳಗೆ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು. ಒಟ್ಟು ಮಳೆಯ ಪ್ರಮಾಣ ಕೊಪ್ಪಳ ಜಿಲ್ಲೆ ಒಳಗೆ 26 mm ಆಗಬಹುದು ಅಂತೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 29 ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 30, ಶುಕ್ರವಾರ ಜುಲೈ 1 70%, ಶನಿವಾರ 2 60, ರವಿವಾರ 3 80, ಸೋಮವಾರ 4 ಮತ್ತು ಮಂಗಳವಾರ 5 ಶೇಕಡ 85% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಟ್ಟು ವಾರದೊಳಗ ಯಾದಗಿರಿ ಜಿಲ್ಲೆ ಒಳಗ 17 mm ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 29ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 30ನೇ ತಾರೀಕು, ರವಿವಾರ 3, ಸೋಮವಾರ 4 ಮತ್ತು ಮಂಗಳವಾರ 5, ಈ 4 ದಿವಸ 80%, ಶುಕ್ರವಾರ ಜುಲೈ 1ನೇ ತಾರೀಕು 75, ಶನಿವಾರ 2ನೇ ತಾರೀಕು 70% ಅನ್ನುವಂತಹ ಒಂದು ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾದರೂ ಸಹಿತ ಬಹಳ ಅಲ್ಪ ಪ್ರಮಾಣದ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಕೇವಲ 7 ಮಿಲಿಮೀಟರ್ನಷ್ಟು ಒಂದು ವಾರದೊಳಗೆ ಬಳ್ಳಾರಿ ಜಿಲ್ಲೆ ಒಳಗೆ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 29ನೇ ತಾರೀಕು, ಶುಕ್ರವಾರ ಜುಲೈ 1, ಶನಿವಾರ ಜುಲೈ 2, ಈ 3 ದಿವಸ ಮಳೆಯ ಸಾಧ್ಯತೆಗಳು 80%. ಉಳಿದ ದಿನಗಳು ಅಂದ್ರೆ ಗುರುವಾರ 30ನೇ ತಾರೀಕು, ರವಿವಾರ 3, ಸೋಮವಾರ 4 ಮತ್ತು ಮಂಗಳವಾರ 5, ಈ ದಿನಗಳಂದು ಮಳೆಯ ಸಾಧ್ಯತೆಗಳು 85% ಅನ್ನುವಂತಹ ಸೂಚನೆ ಇದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳಾದವ, ಸುಮಾರು 19 ಮಿಲಿಮೀಟರ್ನಷ್ಟು ಮಳೆಯನ್ನ ಈ ವಾರ ನಾವು ಪಡಿಬಹುದು. ಇನ್ನು ನೆರೆ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 29ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 30ನೇ ತಾರೀಕು ಅಲ್ಲದೆ ಶನಿವಾರ 2ನೇ ತಾರೀಕು 80%, ಉಳಿದ ದಿನಗಳು ಅಂದ್ರೆ ಶುಕ್ರವಾರ ಜುಲೈ 1ನೇ ತಾರೀಕು, ರವಿವಾರ 3ನೇ ತಾರೀಕು, ಸೋಮವಾರ 4, ಮಂಗಳವಾರ 5, ಈ ದಿನಗಳಂದು 85% ಅನ್ನುವಂತಹ ಒಂದು ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ವಾರಪೂರ್ತಿ ಮಳೆ ಆಗಬಹುದು. ಒಂದು ವಾರದೊಳಗೆ ಸುಮಾರು 40 ಮಿಲಿಮೀಟರ್ನಷ್ಟು ಮಳೆಯನ್ನ ಸೊಲ್ಲಾಪುರ ಜಿಲ್ಲೆ ಒಳಗೆ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ನೆರೆಯ ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 29ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 30ನೇ ತಾರೀಕು 70%, ಶುಕ್ರವಾರ 1ನೇ ತಾರೀಕು ಅಲ್ಲದೆ ರವಿವಾರ 3ನೇ ತಾರೀಕು 80%, ಶನಿವಾರ 2ನೇ ತಾರೀಕು 75%, ಸೋಮವಾರ 4 ಮತ್ತು ಮಂಗಳವಾರ 5, ಈ 2 ದಿವಸ 85% ಅನ್ನುವಂತಹ ಒಂದು ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗೆ ವಾರಪೂರ್ತಿ ಮಳೆ ಆದರೂ ಸಹಿತ ಬಹಳ ಅಲ್ಪ ಪ್ರಮಾಣದ ಮಳೆ, ಸುಮಾರು 7 ಮಿಲಿಮೀಟರ್ನಷ್ಟು ಮಳೆಯನ್ನ ಈ ವಾರ ಜಹೀರಾಬಾದ್ ತಾಲೂಕಿನೊಳಗೆ ನಾವು ನಿರೀಕ್ಷೆ ಮಾಡಬಹುದು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಅಲ್ಪ ಪ್ರಮಾಣದ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟಾದರೂ ಬಹಳ ಒಳ್ಳೇದಾಗ್ತದ, ಇಷ್ಟಾದರೂ ಆಗಲಿ ಅಂತೇಳಿ ನಾವು ಆಶಾ ಮಾಡೋಣ. ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ನಾವು ಏನು ನಿರೀಕ್ಷೆ ಮಾಡಿದೀವಿ ಅದರ ತದ್ವಿರುದ್ಧವಾದಂತಹ ಸನ್ನಿವೇಶಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ವಾರ ಈಗ ಏನು ಈ ಚಿತ್ರಣದ ಈ ಚಿತ್ರಣ ಪ್ರಕಾರ ಆದರೂ ಸಹಿತ ಆದರೆ ನಮಗೆಲ್ಲ ಬಹಳ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ಅದ. ಹಂಗಾಗಲಿ ಅಂತೇಳಿ ನಾವು ಹಾರೈಸೋಣ. ಆತ್ಮೀಯರೆ, ಇನ್ನೂ ಯಾರ್ಯಾರು ತಾವು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಳಸೋದ್ರ ಕಡೆ ಗಮನ ಕೊಡಬೇಕು. ವಾತಾವರಣದೊಳಗೆ ಬದಲಾವಣೆಗಳು ಸಹಜ ಅನ್ನುವಂಥದ್ದಂತೂ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಅಂತಹ ಬದಲಾವಣೆಗಳು, ಮುಖ್ಯವಾದಂತಹ ಬದಲಾವಣೆಗಳು ಏನಾದರೂ ಇದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಕೃಷಿಗೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಆ್ಯಪ್ಗಳಾದವ, ಅವುಗಳನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಜಾಗ್ರತೆಯಾಗಿ ಇಟ್ಟುಕೊಂಡ್ರೆ ತಮಗೆ ನೇರವಾದಂತಹ ಒಂದು ಮಾಹಿತಿ ಸಿಗುವುದಕ್ಕೆ ಅನುಕೂಲ ಆಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕೇಳಿ ಗದ್ದಪ್ಪ ಆಮದೇಹಾಳ್ ಮತ್ತು ಸಂಗಡಿಗರಿಂದ ಕಣಿವಾದನ. ಮಾಡಿದ್ದಾರೆ.